ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ಮೊದಲಿಗೆ ಹವಾಮಾನ ವರದಿಯನ್ನು ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ನಾನು ಶಾಂತಪ್ಪ ತುಪ್ರಿಗಮ್ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಮುಂಗಾರಿನ ಹಂಗಾಮಿನಲ್ಲಿ ಮಳೆಯ ಒಂದು ಪರಿಸ್ಥಿತಿ ಹಾಗೂ ಈ ಮಳೆಯ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ತಮ್ಮ ಹೊಲಗಳಲ್ಲಿ ಕೈಗೊಳ್ಳಬೇಕಾದ ಕೆಲಸಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳಲ್ಲಿ ಇಷ್ಟಪಡ್ತೇನೆ. ರೈತ ಬಾಂಧವರೇ, ತಮಗೆಲ್ಲ ಗೊತ್ತಿರುವಂತೆ ಈ ಮುಂಗಾರಿನ ಹಂಗಾಮ ನಮಗೆ ತುಂಬಾ ಉತ್ತಮವಾಗಿ ಸ್ಟಾರ್ಟ್ ಆಗೈತೆ. ಅಂದ್ರೆ ನಮಗೆ ಜೂನ್ ಲಿಂದ ಸೆಪ್ಟೆಂಬರ್ ವರೆಗೂ ಈ ಮುಂಗಾರಿನ ಹಂಗಾಮ ಇರುತ್ತೆ. ಸೊ ಆಲ್ರೆಡಿ ನಮಗೆ ಜೂನ್ ಲಿಂದ ಇಲ್ಲಿವರೆಗೂ ಸರಾಸರಿಗಿಂತ ಸುಮಾರು 30-40% ಹೆಚ್ಚಿನ ಮಳೆ ದಾಖಲಾಗೈತೆ. ಸೊ ಹಾಗೇನೆ ನಮಗೆ ರೈತ ಬಾಂಧವರಿಗೆ ಕೆಲವೊಂದು ಕಡೆ ಮಾತ್ರ ಸ್ವಲ್ಪ ಜಾಸ್ತಿ ಮಳೆ ಆಗೈತೆ. ಆಮೇಲೆ ಅಂತ ಒಂದು ಪ್ರದೇಶದಲ್ಲಿ ಏನ್ ಮಾಡ್ಬೇಕು ರೈತ ಬಾಂಧವರು, ಆತರ ಹೊಲದಲ್ಲಿ ಸುಮಾರು 20-24 ಗಂಟೆ ತನ ಆ ಒಂದು ನೀರು ಹೊಲದಲ್ಲಿ ನಿಲ್ಲದ ಹಾಗೆ ನೋಡ್ಕೋಬೇಕು. ಯಾಕಂದ್ರೆ ಹತ್ತಿ ಆಗಲಿ ತೊಗರಿ ಆಗಲಿ ಈ ತರದ ಒಂದು ಬೆಳೆಯಲ್ಲಿ ನಮ್ಗೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಒಂದು 24 ತಾಸು ನೀರ್ ನಿಂತರೆ ಒಂದು ಬೆಳೆ ಒಣಗುವ ಸಾಧ್ಯತೆಗಳು ಇರುತ್ತವೆ. ಆದ್ದರಿಂದ ಬಸಿಗಾಲುವೆಗಳ ಮುಖಾಂತರ ಆಗ್ಲಿ ಅಥವಾ ತಾವು ಕೃಷಿ ಹೊಂಡ ಏನಾದರೂ ಮಾಡಿದ್ದರೆ ಆ ಕೃಷಿ ಹೊಂಡಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿ ಆ ಒಂದು ಹೊಂಡಗಳಲ್ಲಿ ಶೇಖರಿಸಿಡುವ ಹಾಗೆ ತಾವು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಆಮೇಲೆ ಏನಾದರೂ ರೋಗ, ಈಗ ಬೇರು ಕೊಳೆ ರೋಗ, ಈ ತರ ಡ್ಯಾಂಪಿಂಗ್ ಆಫ್ ಅಂತ ಬರುತ್ತೆ ಮೆಣಸಿನ ಗಿಡದಲ್ಲಿ, ಈ ತರ ಒಂದು ರೋಗಗಳ ಒಂದು ಬಾಧೆ ಕಂಡು ಬಂತಪ್ಪ ಅಂತಂದ್ರೆ ತಮ್ಮ ಹತ್ತಿರ ಒಂದು ಕೃಷಿ ಸಂಶೋಧನಾ ಕೇಂದ್ರ ಆಗ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅದರ ಒಂದು ಮಾಹಿತಿಯನ್ನ ಪಡೆದುಕೊಂಡು ಪ್ರಿಕಾಷನ್ ಮೇಜರ್ ಆಗಿ ತಾವೊಂದು ಸ್ಪ್ರೇಗಳನ್ನ ಮಾಡ್ಬೇಕಾಗತ್ತೆ. ರೈತ ಬಂದವರೇ, ಈಗ ನಮ್ಮ ಮುಂದಿನ ಒಂದು ವಾರದಲ್ಲಿ ಮಳೆ ಮುನ್ಸೂಚನೆ ಹೇಳೋದಾದ್ರೆ ನಮ್ಗೇನ ಈ ಕೊನೆಯ ವಾರದಲ್ಲಿ ಅಥವಾ ಒಂದು 15 ದಿವಸದಲ್ಲಿ ಏನು ಮಳೆ ಬಂತಲ್ಲ ಆ ತರದ ಒಂದು ಯಥೇಚ್ಛವಾದ ಹೆಚ್ಚಿನ ಮಳೆ ಬರುವ ಸಾಧ್ಯತೆ ತುಂಬಾ ಕಡಿಮೆ ಐತಿ. ಅಲ್ಲಲ್ಲಿ ನಮಗೆ ತುಂತುರು ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಸುಮಾರು ಕಡೆಗಳಲ್ಲಿ ಈ ಮುಂದಿನ ವಾರದಲ್ಲಿ ಮುಂದಿನ ಒಂದು 4-5 ದಿವಸದಲ್ಲಿ ಯಾವುದೇ ಒಂದು ಮಳೆ ಬರುವುದಿಲ್ಲ, ಅಲ್ಲಲ್ಲಿ ನಮಗೆ ತುಂತುರು ಮಳೆ ಮಾತ್ರ ಆಗುವ ಸಾಧ್ಯತೆ ಇದೆ. ಈ ಒಂದು ಸಮಯದಲ್ಲಿ ರೈತ ಬಾಂಧವರು ಏನ್ ಮಾಡ್ಬೇಕಂತಂದ್ರೆ ಇಲ್ಲಿವರೆಗೆ ನಮಗೆ ಉತ್ತಮ ಮಳೆ ಆಗೈತೆ. ಸೊ ಈ ಒಂದು ಬಿಡುವಿನಲ್ಲಿ ಏನ ಮಾಡಬೇಕು, ಇಂಟರ್ ಕಲ್ಟಿವೇಷನ್ ಅನ್ನ ಮಾಡ್ಬೇಕಾಗತ್ತೆ. ಎಡೆ ಕುಂಟೆಗಳನ್ನು ಹೊಡೆಯೋದಾಗಲಿ ಅಥವಾ ಕಸ ತೆಗೆಯೋದಾಗಲಿ ಈ ತರ ಒಂದು ಮಾಡಿ ತಮ್ಮ ಬೆಳೆಯನ್ನ ಉತ್ತಮ ರೀತಿಯಲ್ಲಿ ಮೇಂಟೈನ್ ಮಾಡಬಹುದು. ಆಮೇಲೆ ಈಗೇನು ಲಾಸ್ಟ್ ಒಂದು 4-5 ದಿವಸದಿಂದ ಒಂದು ಮೋಡ ಕವಿದ ವಾತಾವರಣ, ಬಿಸಿಲಿನ ಒಂದು ಪ್ರಖರತೆ ಕಡಿಮೆ ಇರುವುದರಿಂದ ಏನಾಗೈತೆ, ನಮಗೆ ರೋಗ ಮತ್ತು ಹುಳುಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಹತ್ತಿಯಲ್ಲಿ ಏನಾಗೈತೆ, ರಸ ಇರುವ ಕೀಟಗಳ ಹಾವಳಿ ಉಲ್ಬಣ ಆಗ್ಲಕತ್ತೈತೆ ಅಲ್ಲಿ ನಮ್ಗೆ ಕಂಡು ಬಂದೈತಿ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ರೈತ ಬಾಂಧವರೇ, ಹತ್ತಿಯಲ್ಲಿ ನಮಗೆ ರಸ ಇರುವ ಕೀಟಗಳ ಒಂದು ಬಾಧೆ ಕಂಡು ಬಂತಪ್ಪ ಅಂತಂದ್ರೆ ನಮಗೆ ಅದಕ್ಕೆ ನಾವು 0.3 ಗ್ರಾಂ ಕ್ಲೋನಿಕಮೈಡ್ ಅಂತ ಹೇಳ್ತೀವಿ, 50 WG ಅಥವಾ 0.3 gram ಡೈನಟೋಫುರಾನ್ 20 SC ರೂಪದಲ್ಲಿ ಸಿಗ್ತೈತಿ, ಅಥವಾ 1 milliliter ಅಸ್ಟಾಮೋಫ್ರೆಡ್ 20 SC ರೂಪದಲ್ಲಿ ಸಿಗ್ತೈತಿ, ಇಲ್ಲಪ್ಪ ಅಂದ್ರೆ 0.2 gram ಥಯೋಮೆಥಾಕ್ಸಾಮ್ ಅಂತ ಸಿಗುತ್ತೆ 25 WG. ಈ ಒಂದು ಏನು ರಾಸಾಯನಿಕಗಳನ್ನ ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನ್ ಪ್ರಾಬ್ಲಮ್, ಇಷ್ಟು ದಿವಸ ನಮ್ಗೆ ಉತ್ತಮವಾದ ಒಂದು ಮಳೆ ಬಂದಿದ್ರಿಂದ ಒಂದು ಕಸದ ಸಂಖ್ಯೆ ಜಾಸ್ತಿ ಆಗೈತಿ. ಸೊ ಅದಕ್ಕಾಗಿ ಏನು ನಾವು ಸುಮಾರು 1 ತಿಂಗಳ ಬೆಳೆ 25-30 ದಿವಸದ ಒಂದು ಬೆಳೆ ಇದ್ದಾಗ ನಾವು ಅದಕ್ಕೆ ವಿಡಿಸೈಡ್ ಅಂದ್ರೆ ಕಸದ ಎಣ್ಣೆ ಹೊಡಿಬಹುದು. ಆ ಕಸದ ಎಣ್ಣೆ ಯಾವ್ದಪ್ಪ ಅಂತಂದ್ರೆ ನಾವು ಪ್ರತಿ ಎಕರೆಗೆ 300 milliliter ಪೆರಿಥಿಯೋಬ್ಯಾಕ್ ಸೋಡಿಯಂ ಅಂತ ಹೇಳ್ತೀವಿ, ಅಥವಾ ಇಲ್ಲಾಂದ್ರೆ 300 milliliter ಕ್ಯುಜಲೋಪಾಪ್ ಇತ್ತಾಯಿಲ್ಲ. ಈ ಕಳೆನಾಶಕವನ್ನು ನಾವು ಸುಮಾರು 300 liter ನೀರಿನಲ್ಲಿ ಬೆರೆಸಿ 25-1 ತಿಂಗಳದ ಒಂದು ಬೆಳೆಯಲ್ಲಿ ನಾವು ಸಿಂಪರಣೆ ಮಾಡಿದರೆ ಈ ಒಂದು ಕಳೆಗಳ ಸಂಖ್ಯೆಯನ್ನ ನಾವು ಹತೋಟಿ ಮಾಡಬಹುದು. ಆಮೇಲೆ ನಮಗೆ ಶೇಂಗಾ ಬೆಳೆಯಲ್ಲಿ ಏನಾಗುತ್ತೆ, ಎಲೆ ಸುರುಳಿ ಪೂಚಿ ರೋಗದ ಒಂದು ಕೀಟ ಕಂಡು ಬಂದೈತೆ. ಸೊ ಅದಕ್ಕಾಗಿ ನಾವೇನ್ ಮಾಡಬೇಕು, 2 milliliter ಪ್ರೊಫೆನಾಫಾಸ್ 50 EC ಅಂತ ಹೇಳ್ತೀವಿ, ಅಥವಾ ಫ್ಲೂಬೆಂಡಮೈಡ್ ನಾವು ಸಿಂಪರಣೆ ಮಾಡಬಹುದು, ಇಲ್ಲಾಂದ್ರೆ 0.12 milliliter ಸ್ಪೈನೋಸೈಡ್ ಅಂತ ಸಿಗುತ್ತೆ, 1 milliliter ಮೊನೋಕ್ರೋಟಾಪಾಸ್ 36 SL ಒಂದು ರೂಪದಲ್ಲಿ ಸಿಗ್ತೈತೆ. ಅದು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗಿ ಹುಳುವಿನ ಬಾಧೆ ಕಂಡು ಬಂದೈತೆ ಅಲ್ಲಿ. ಸೊ ಇದಕ್ಕಾಗಿ ನಾವೇನ್ ಮಾಡಬೇಕು, ಡೈಮೆಥೈಲೇಟ್ ನಾವು ಸಿಂಪರಣೆ ಮಾಡಬಹುದು 1.75 milliliter. ಸೊ ಈ ತರ ಒಂದು ಇಲ್ಲಾಂದ್ರೆ ಥಯೋಮೆಥಾಕ್ಸಾಮ್ ಸಹ ನಾವು ಈ ಒಂದು ಬಾಧೆಗಾಗಿ ಸಿಂಪರಣೆ ಮಾಡಬಹುದು. ಆಮೇಲೆ ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ರೋಗ ಅಥವಾ ತುಕ್ಕು ರೋಗದ ಬಾಧೆ ಒಂದು ಕಂಡು ಬಂದೈತೆ ಅಲ್ಲಿ, ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ 0.5 gram ಕಾರ್ಬನ್ ಡೈಜಿಮ್ ಅನ್ನ ಸಿಂಪರಣೆ ಮಾಡಬಹುದು, ಇಲ್ಲ 2 gram ಕ್ಲೋರೋಥಲೋನಿಲ್ ಅಂತ ಇದೆ ಅದನ್ನ ನಾವು ಸಿಂಪರಣೆ ಮಾಡಬಹುದು. ಸೊ ಈ ರೀತಿ ಒಂದು ಸಿಂಪರಣೆಯನ್ನ ಕೈಗೊಳ್ಬಹುದು. ಆಮೇಲೆ ನಮಗೆ ಈಗ ಮಳೆ ಬಂದು ನೀರ್ ನಿಂತು ನಮಗೆ ಕಾಂಡ ಕೊಳೆ ರೋಗ ಬರುವ ಸಾಧ್ಯತೆ ಇದೆ, ಆಮೇಲೆ ಬಂದಿದೆ ಅಲ್ಲಿ. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ನೀರು ನಿಲ್ಲದ ಹಾಗೆ ಮಾಡ್ಕೋಬೇಕು, ನೀರನ್ನ ಹಸಿವು ಗಾಲುವೆಗಳ ಮುಖಾಂತರ ಹೊರ ಹಾಕ್ಬೇಕು. ಹಾಕಿದ್ಮೇಲೆ ನಮಗೆ ಟ್ರೈಕೋಡರ್ಮಾನ ಅಪ್ಲೈ ಮಾಡಿದ್ರೆ ಈ ಒಂದು ರೋಗಕ್ಕೆ ನಾವು ನಿವಾರಣೆಯನ್ನ ಕಂಡ್ಕೋಬಹುದು. ಆಮೇಲೆ ಈಗ ಭತ್ತದಲ್ಲಿ ಏನಾಗುತ್ತೆ, ಕಾಂಡ ಕೊರೆಯುವ ಹುಳುವಿನ ಒಂದು ಬಾಧೆ ಕಂಡು ಬಂದೈತಿ, ಅದಕ್ಕಾಗಿ 2 milliliter ಕ್ಲೋರೋಪರಿಫಾಸ್ ಅನ್ನ ನಾವು ಸಿಂಪರಣೆ ಮಾಡಬಹುದು, ಇಲ್ಲ 2 milliliter ಪ್ರೊಪನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಿದ್ರೆ ಈ ಒಂದು ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ಒಂದು ಹತೋಟಿಯನ್ನ ಮಾಡಬಹುದು. ಆಮೇಲೆ ಈಗ ಈ ಕಂಟಿನ್ಯೂಸ್ ಆಗಿ ಮಳೆ ಬಂದು ಆಮೇಲೆ ಮೋಡ ಕವಿದ ವಾತಾವರಣ ತಂಪಾದ ಹವಾಮಾನದಲ್ಲಿ ಏನಾಗುತ್ತೆ, ಆನೆ ಕೊಂಬು ಅಥವಾ ಕಣೆ ನೋಣ ಅಂತ ಬರುತ್ತೆ ಭತ್ತದಲ್ಲಿ. ಸೊ ಅದಕ್ಕಾಗಿ ನಾವೇನ್ ಮಾಡಬೇಕು, 2.5 milliliter ಕಾರ್ಬೋಸ್ಪ್ಯಾನ್ 25 EC ಅಂತ ಹೇಳ್ತೀವಿ, ಇಲ್ಲ 1 milliliter ಪಿಪ್ರೋನಿಲ್ 5 SC ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು, ಇಲ್ಲ ಅಂದ್ರೆ 10 kg ಕಾರ್ಬೋಫ್ಯೂರಾನ್ ಅಂತ ಹೇಳ್ತೀವಿ 3 g ಅದು ಒಂದ್ ಎಕರೆಗೆ ಹಾಕ್ಬಹುದು. ಆಮೇಲೆ ರೈತ ಬಂದವರೇ ಸ್ವಲ್ಪ ಮಳೆ ಬಂದಿದ್ದರಿಂದ ಅಥವಾ ಒಂದು ತೊಗರಿಯಲ್ಲಿ ಗೊಡ್ಡು ರೋಗದ ಬಾಧೆಗೆ ಒಳಗಾಗೈತೆ ಅಲ್ಲಿ. ಸೊ ಅದಕ್ಕಾಗಿ ನಾವು ಇಂಥ ಒಂದು ಗೊಡ್ಡು ರೋಗ ಅಥವಾ ನಟೆ ರೋಗಕ್ಕೆ ಒಳಗಾದ ಗಿಡಗಳನ್ನ ನಾವು ಕಿತ್ತಿ ಬಿಸಾಕಿ ಸುಟ್ಟಾಕ್ ಬಿಡಬೇಕು. ಆಮೇಲೆ ನಾವು ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಕಪ್ಪ ಅಂತಂದ್ರೆ 2.5 milliliter ಡೈಕೋಫಾಲ್ ಅಂತ ಹೇಳ್ತೀವಿ, ಅದು 18.5 EC ರೂಪದಲ್ಲಿ ಸಿಗ್ತೈತೆ. ಸೊ ಅದನ್ನಾದ್ರೂ ಸಿಂಪರಣೆ ಮಾಡಬಹುದು, ಇಲ್ಲಾಂದ್ರೆ 1.5 milliliter ಆಕ್ಸಿಡೆಮೆಟಾನ್ ಅಂತ ಸಿಗುತ್ತೆ. ಸೊ ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಅದೇ ರೀತಿ ನಾವು ಈಗ ತೊಗರಿಯಲ್ಲಿಯೂ ಸಹ ಏನ ಒಂದು ಕಸದ ಬಾಧೆಯನ್ನ ತಾವು ಕಂಟ್ರೋಲ್ ಮಾಡ್ಬೇಕಪ್ಪ ಅಂತಂದ್ರೆ ಎಡೆ ಕುಂಟೆ ಅಥವಾ ಕೈಯಿಂದ ತೆಗೆದಿರ್ತೀರ. ಸೊ ಇನ್ನೂ ತುಂಬಾ ಫಲ ಇರೋರು ಅದಕ್ಕೆ ಕಂಟ್ರೋಲ್ ಮಾಡದೇ ಇದ್ದ ಒಂದು ಹಂತದಲ್ಲಿ ಏನಾಗುತ್ತೆ, ಕೆಲ ಜನ ಕಳೆನಾಶಕಗಳನ್ನ ಉಪಯೋಗ ಮಾಡ್ತಾರೆ. ಸೊ ತಾವು ಸಹ ಈ ತೊಗರಿಯಲ್ಲಿ ಏನ್ ಮಾಡೋಕಪ್ಪ ಅಂತಂದ್ರೆ ಸುಮಾರು 3 ವಾರಗಳ ನಂತರ ಅಂದ್ರೆ 1 ತಿಂಗಳ ಬೆಳೆ ಇತ್ತಂದ್ರೆ ಆ ಕಳೆ ಸುಮಾರು 3-5 ಎಲೆಗಳ ಒಂದು ಹಂತದಲ್ಲಿದ್ದಾಗ ನಾವೇನ್ ಮಾಡಬೇಕು, ಪ್ರತಿ ಎಕರೆಗೆ 300 milliliter ಇಮೆಜೆಟಪೈರ್ ಅಂತ ಹೇಳ್ತೀವಿ, ಅದು 10 SL ಒಂದು ರೂಪದಲ್ಲಿ ಸಿಗ್ತೈತಿ. ಇದನ್ನ ಸಿಂಪರಣೆ ಮಾಡ್ಬೇಕು ಅಂದ್ರೆ ಕಳೆ ತುಂಬಾ ದೊಡ್ಡದಿತ್ತಪ್ಪ ಅಂತಂದ್ರೆ 45-50 ದಿವಸದ ಒಂದು ಬೆಳೆ ಅಥವಾ 7-8-10 ಎಲೆದ ಒಂದು ಕಸ ಏನರ ಇತ್ತಪ್ಪ ಅಂತಂದ್ರೆ ಸ್ವಲ್ಪ ಕಂಟ್ರೋಲ್ ಆಗೋದು ಕಷ್ಟ ಆಗುತ್ತೆ. ಮೊದಲನೇ ಹಂತದಲ್ಲಿ ಅಂದ್ರೆ 3-5 ಎಲೆ ಕಸ ಇದ್ದಾಗ ಮಾತ್ರ ಈ ಒಂದು ಸಿಂಪರಣೆಯನ್ನ ಮಾಡಬೇಕು, ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರದ ಒಂದು ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕಿಸಿ ಈ ಕ್ರಮವನ್ನ ಕೈಗೊಳ್ಳಬೇಕು. ಆಮೇಲೆ ನಾವು ಈಗ ತೊಗರಿಯಲ್ಲಿ 25 ದಿವಸ ನಂತರ ಒಂದು ಸತುವಿನ ಸಲ್ಫೇಟ್ ಹಾಕ್ಬೇಕಂತ ಹೇಳ್ತೀವಿ, ಅದು 6 kg ಪ್ರತಿ ಎಕರೆಗೆ ಹಾಕ್ಬಹುದು. ಆಮೇಲೆ ಈಗ ನಮಗೆ ಹೆಸರಿನಲ್ಲಿ ಏನಾಗುತ್ತೆ, ಸಸ್ಯಹೀನು ಮತ್ತು ಥ್ರಿಪ್ಸ್ ಈ ತರದ ಒಂದು ಬಾಧೆ ಕಂಡು ಬರ್ತೈತೆ. ಸೊ ಅದಕ್ಕಾಗಿ ಏನ್ ಮಾಡಬೇಕು, 1.7 milliliter ಡೈಮೆಥೈಲೇಟ್ ಅಂತ ಹೇಳ್ತೀವಿ, ಇದನ್ನ ಸಿಂಪರಣೆ ಮಾಡಬಹುದು. ಆಮೇಲೆ ಗೋವಿನ ಜೋಳ ಅಂದ್ರೆ ಮೆಕ್ಕೆಜೋಳದಲ್ಲಿ ನಮಗೆ ಕಾಂಡೆ ಕೊರೆಯ ಹುಳ ಏನರ ಬಂತು ಅಥವಾ ಪಾಲ್ ಆರ್ಮಿ ವರ್ಮು ಹುಳ ಈ ತರ ಏನರ ಬಂತಂದ್ರೆ ನಾವು ಅದಕ್ಕೆ 0.2 ಮಿಲಿಲೀಟರ್ ಕ್ಲೋರಂಟ್ರಿನ್ ಪ್ರೋಲ್ ಅಂತ ಹೇಳ್ತೀವಿ. 18.5 SC ರೂಪದಲ್ಲಿ ಸಿಗುತ್ತೆ, ಅದನ್ನ ನಾವು ಸಿಂಪಡಣೆ ಮಾಡಬಹುದು. ರೈತ ಬಂದವರು ಹೀಗೆ ನಮಗೆ ಮುಂದಿನ ಒಂದು ವಾರದಲ್ಲಿ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ತುಂತುರು ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಈ ಒಂದು ಆಧಾರದ ಮೇಲೆ ತಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಉತ್ತಮ ಬೆಳೆ ಪಡೆಯಬಹುದು ಅಂತ ಹೇಳಿ ನನ್ನ ಒಂದೆರಡು ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಕೇಳಿದ್ದೀರಿ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳೋಣ ಜನಪದ ಗೀತೆಯನ್ನ. ಸ್ನೇಹಿತರೆ, ಆಕಾಶವಾಣಿ ಹೊಸಪೇಟೆ ಕೇಂದ್ರದಿಂದ ಕೇಳಿ ಮತ್ತೊಂದು ಜನಪದ ಗೀತೆಯನ್ನ. Thank you. ಮೂಡಲ್ ಕುಣ್ಗ್ಯಾಲು ಕೆರೆ ನೋಡೋರ್ ಬಂದೊಯ್ಬೋಗ ಮೂಡಿ ಬರ್ತಾನೆ ಚಂದಿ ರಾಮ ತಾನಂದನು ಮೂಡಿ ಬರ್ತಾನೆ ಚಂದಿ ರಾಮ ಅಂತಂತರ್ ನೋಡೋರಿಗೆ ಎಂತ ಕುಣ್ಗಾಲು ಕೆರೆ ಸಂತೆ ಆದಿಲಿ ಕಲ್ಲು ಕಟ್ಟೆ ತಾನಂದನು ಸಂತೆ ಆದಿಲಿ ಕಲ್ಲು ಕಟ್ಟೆ ಮೂಡಿ ಬರ್ತಾನೆ ಚಂದಿ ರಾಮ ತಾನಂದನು ಮೂಡಿ ಬರ್ತಾನೆ ಚಂದಿ ರಾಮ ಅಂತಂತರ ಸೋಡರೆಗೆ ಎಂತ ಕುಣಗಾಲು ಕೆರೆ ಸಂತೆ ಆದಿಲಿ ಕಲ್ಲು ಕಟ್ಟೆ ತಾನಂದನು ಸಂತೆ ಆದಿಲಿ ಕಲ್ಲು ಕಟ್ಟೆ ತಾನಂದನು ಸಂತೆ ಆದಿಲಿ ಕಲ್ಲು ಕಟ್ಟೆ ಬಾಗಿದು ಕುಣಗಾಲು ಕೆರೆ ಭಾವ ತಂದಾನೆ ಬಣ್ಣ ಸೀರೆ ತಾನಂದನು ಭಾವ ತಂದಾನೆ ಬಣ್ಣ ಸೀರೆ ನಿಂಬೆಯ ಹಣ್ಣಿನಗೆ ತುಂಬಿದು ಕುಣಗಾಲು ಕೆರೆ ಅಂದ ನೋಡಾಲು ಶಿವ ಬಂದ್ರು ತಾನಂದನು ಅಂದ ನೋಡಾಲು ಶಿವ ಬಂದ್ರು ಅಂದಾನೆ ನೋಡಾಲು ಶಿವ ಬಂದ್ರು ಶಿವ ಮೊಗ್ಗೆ ಗಬ್ಬಕ್ಕೆ ಬಾಯ ಬೇಡುತ್ತಾವೆ ತಾನಂದನು ಗಬ್ಬಕ್ಕೆ ಬಾಯ ಬೇಡುತ್ತಾವೆ ಆ ಕೋಕೊಂದಾರು ಗೋಲು ನೋ ಕೋಕೊಂದೂರು ಗೋಲು ಬಬ್ಬೆ ಒಡೆದಾವೆ ಬಾಳೆ ಮೀನು ತಾನಂದನು ಬಬ್ಬೆ ಒಡೆದಾವೆ ಬಾಳೆ ಮೀನು ತಾನಂದನು ಬಬ್ಬೆ ಒಡೆದಾವೆ ಬಾಳೆ ಮೀನು ಕೂಡಲ್ ಕುಣಗಾಲು ಕೆರೆ ನೋಡಾರು ಗೊಂದೈ ಬೋಗ ಮೂಡಿ ಬರ್ತಾನೆ ಚಂದಿ ರಾಮ ತಾನಂದನು ಮೂಡಿ ಬರ್ತಾನೆ ಚಂದಿ ರಾಮ ಅಂತಂತರ ನೋಡೊರೆಗೆ ಎಂತ ಕುಣಗಾಲು ಕೆರೆ ಸಂತೆ ಆದಿಲಿ ಕಲ್ಲು ಕಟ್ಟೆ ತಾನಂದನು ಸಂತೆ ಆದಿಲಿ ಕಲ್ಲು ಕಟ್ಟೆ ಹಣ್ಣಿನಗೆ ತುಂಬಿದು ಕುಣಗಾಲು ಕೆರೆ ಚಂದ ನೋಡಾಲು ಶಿವ ಬಂದ್ರು ತಾನಂದನು ಚಂದ ನೋಡಾಲು ಶಿವ ಬಂದ್ರು ಚಂದಾನೇ ನೋಡಾಲು ಶಿವ ಬಂದ್ರು ಶಿವ ಮೊಗ್ಗೆ ಗಬ್ಬಕ್ಕಿ ಬಾಯ ಬೀಳುತ್ತಾವೆ ತಾನಂದನು ಗಬ್ಬಕ್ಕಿ ಬಾಯ ಬೀಳುತ್ತಾವೆ ತಾನಂದನು ಗಬ್ಬಕ್ಕಿ ಬಾಯ ಬೀಳುತ್ತಾವೆ ಕೊಂದಾರುಗಳು ನೂಕೋ ಕೊಂದೂರುಗಳು ಬಬ್ಬೆ ಒಡೆದಾವೆ ಬಾಳೆ ಮೀನು ತಾನಂದನು ಬಬ್ಬೆ ಒಡೆದಾವೆ ಬಾಳೆ ಮೀನು ಬಬ್ಬೇನ ಒಡೆದಾವೋ ಬಾಳೆ ಮೀನು ಕೆರೆಯಗೆ ಗಬ್ಬಿ ತರಂಗ ನಗುತ್ತಾವೆ ತಾನಂದನು ಗಬ್ಬಿ ತರಂಗ ನಗುತ್ತಾವೆ ತಾನಂದನು ಗಬ್ಬಿ ತರಂಗ ನಗುತ್ತಾವೆ ಓ ರೈತು ಬಂಧುವರೇ, ಆಕಾಶವಾಣಿ ಹೊಸಪೇಟೆ ಕೇಂದ್ರದಿಂದ ಜನಪದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನ. ಎಲ್ಲವನು ಶಿವ ಎಲ್ಲವನು ಸ್ವಾಮಿ ಎಲ್ಲವನು ಗುರುವೆಲ್ಲವನು ಅಲ್ಲವನಿಲ್ಲವನೆಲ್ಲವನು ಸ್ವಾಮ್ಯಲ್ಲವನು ಗುರುವೆಲ್ಲವನು ಎಲ್ಲವನು ಶಿವ ಎಲ್ಲವನು ಸ್ವಾಮ್ಯಲ್ಲವನು ಗುರುವೆಲ್ಲವನು ಅಲ್ಲವನಿಲ್ಲವನೆಲ್ಲವನು ಸ್ವಾಮ್ಯಲ್ಲವನು ಗುರುವೆಲ್ಲವನು ಎಲ್ಲವನು ಶಿವ ಎಲ್ಲವನು ಅನ್ನದಾನಿ ಇದ್ದ ಎಲ್ಲವನೋ ಒಳ್ಳೆ ಆದಿ ಚುಂಚನಗಿರಿ ಎಲ್ಲವನೋ ಅರೆ ಮೇಲೆ ಅಂದಾನಿ ಎಲ್ಲವನೋ ಒಳ್ಳೆ ನವಿಲುಗರಿ ಅಕ್ಕಂತೆ ಎಲ್ಲವನೋ ಎಲ್ಲವನೋ ಸ್ವಾಮಿ ಎಲ್ಲವನೋ ಎಲ್ಲವನೋ ಶಿವ ಎಲ್ಲವನೋ ಸ್ವಾಮಿ ಎಲ್ಲವನೋ ಗುರುವೆಲ್ಲವನೋ ಅಲ್ಲವನಿಲ್ಲವನೆಲ್ಲವನೋ ಸ್ವಾಮಿ ಎಲ್ಲವನೋ ಗುರುವೆಲ್ಲವನೋ ಕೋಡುಗಲ್ಲಿನ ಒಡೆಯ ಎಲ್ಲವನೋ ಒಳ್ಳೆ ವಿಭೂತಿ ದರ್ಸೋನು ಎಲ್ಲವನೋ ಮೂರು ಶೂಲದ ಒಡೆಯ ಎಲ್ಲವನೋ ತೋಣೂರು ತಂಬದಯ್ಯ ಎಲ್ಲವನೋ ಎಲ್ಲವನೋ ಸ್ವಾಮಿ ಎಲ್ಲವನೋ ಎಲ್ಲವನೋ ಗುರುವೆಲ್ಲವನೋ ರೈತ ಬಂಧುವರೇ, ಇದುವರೆಗೆ ಜನಪದ ಗೀತೆಯನ್ನು ಕೇಳಿದ್ದೀರಿ. ಇನ್ನು ಮುಂದೆ ಕೇಳಿ ಕೃಷಿ ಗೀತೆಯನ್ನ. ಬೇರೆ ದಾರಿಯಾ